ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಸಮಯ ಸರಿಯಾಗಿ 5:30. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದಲ್ಲಿ ಇಂದು ತೆಂಗಿನ ಬೆಳೆಗೆ ಬಾಧಿಸುವ ರೋಗ ಸುರುಳಿ ಅಥವಾ ಬಿಳಿ ನೊಣದ ನಿರ್ವಹಣೆ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ರೋಗ ಸುರುಳಿ ಅಥವಾ ಬಿಳಿ ನೊಣದ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಕಳೆದ ಒಂದೆರಡು ವರ್ಷಗಳಿಂದ ಈ ಬಿಳಿ ನೊಣದ ಕಾಟ ಹೆಚ್ಚಾಯಿತು. ಯಾವ ತೋಟಗಳನ್ನ ನೋಡಿದರೂ ಕೂಡ ಆ ತೋಟಗಳಲ್ಲೆಲ್ಲ ಇದರ ಬಾಧೆಯನ್ನ ನಾವು ಕಾಣಬಹುದು. ಎಲ್ಲಾದರೂ ನಗರಗಳಲ್ಲಿ ಅಥವಾ ಊರಿಂದ ಹೊರಗೆ ಒಂದೇ ಒಂದು ತೆಂಗಿನ ಮರ ಇದ್ರೂ ಕೂಡ ಅಲ್ಲಿಯೂ ಕೂಡ ಹೋಗಿ ಇದು ಹೆಚ್ಚು ಬಾಧಿಸಿದೆ. ಇದಕ್ಕೆ ಏನ್ ಪರಿಹಾರ ಅನ್ನುವಂಥದ್ದು ಇದುವರೆಗೂ ಕೂಡ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಹೊಸ ಸಮಸ್ಯೆ, ಇತ್ತೀಚೆಗೆ ಒಂದೆರಡು ವರ್ಷಗಳಿಂದ ಬಂದಂತಹ ಒಂದು ಸಮಸ್ಯೆ. ಹಾಗಾಗಿ ಇದಕ್ಕೆ ನಿಖರವಾದಂತಹ ಪರಿಹಾರವನ್ನ ಯಾರು ಕೂಡ ಹೇಳ್ತಾ ಇರಲಿಲ್ಲ. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹಾಸನದ ಕೃಷಿ ತಜ್ಞರೊಬ್ಬರು, ವಿಜ್ಞಾನಿಯೊಬ್ಬರು ಇದಕ್ಕೆ ಪರಿಹಾರವನ್ನ ಕಂಡುಹಿಡಿದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಹಾಸನದಲ್ಲಿ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರು. ಇವತ್ತು ಬಿಎಸ್ ಬಸವರಾಜು ಅವರು ನಮ್ಮೊಂದಿಗೆ ಇದ್ದಾರೆ. ಈ ತೆಂಗಿನ ರೋಗ ಸುರುಳಿ ಬಿಳಿ ನೊಣದ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಂಧನರಿಗೂ. ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕರ್ತರ ಆಸನದಿಂದ ನಮಸ್ಕಾರವನ್ನ ಹೇಳ್ತಾ ಇದ್ದೇನೆ. ಈ ರೋಗಸ್ ಬಿಳಿ ನೊಣ ಅನ್ನೋದು ಇವತ್ತು ಹೆಚ್ಚು ಬಾಧೆಯನ್ನ ಮಾಡ್ತಾ ಇರತಕ್ಕಂಥದ್ದು. ನಮ್ಮ ತೆಂಗಿನ ಬೆಳೆಯನ್ನ ಸಾಕಷ್ಟು ಬಾಧಿಸ್ತಾ ಇದೆ. ಒಂದು ಮರ ಇದ್ರೆ ಒಂದ್ ಮರನು ಬಾಧಿಸುತ್ತೆ, ತೋಟದಲ್ಲಿ ನೂರಾರು ಮರ ಇದ್ರೆ ಅಷ್ಟು ಮರಗಳನ್ನ ಬಾಧಿಸ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ನಮ್ಮ ದೇಶಕ್ಕೆ ಎಲ್ಲಿಂದ ಬಂದಂತ ಒಂದು ನೊಣ? ಹೊರದೇಶದಿಂದ ಬಂದಂತ ಒಂದು ಕೀಟ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಯಾವುದೋ ರೂಪದಲ್ಲಿ ಅದು ಒಂದು ದೇಶ ಇನ್ನೊಂದು ದೇಶಕ್ಕೆ ಬಂದ್ಬಿಡ್ತವೆ. ಗಾತ್ರ ಅಂತಂದ್ರೆ 2.5 mm ಅಷ್ಟೇ. ಆ ಸುಲಭ ಏನೋ ಧೂಳು ತರ ಇರ್ತದೆ, ಗೊತ್ತಾಗೋದಿಲ್ಲ ಯಾವ ರೀತಿನಾದ್ರೂ ಕೂಡ ಅದು ಬರಬಹುದು. ಸಾಮಾನ್ಯವಾಗಿ ಇದು ಮೊತ್ತ ಮೊದಲನೇದಾಗಿ ಈ ಸೆಂಟ್ರಲ್ ಅಮೆರಿಕಾ ಏನಿದೆ ಆ ಭಾಗದಲ್ಲಿ ಇರುವಂತಹ ಕೆಲವು ಭಾಗಗಳಲ್ಲಿ ಕಂಡು ಬಂತು. ಸೆಂಟ್ರಲ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಮೇಲೆ ಇದು ಬೆಲಿಜೆ, ಮೆಕ್ಸಿಕೋ, ಗ್ವಾಟೆಮಾಲಾ, ಯುನೈಟೆಡ್ ಸ್ಟೇಟ್ ಆ ಭಾಗಕ್ಕೆ ಸೀಮಿತವಾಗಿತ್ತು 2009. ಅದಾದ ನಂತರ 2016-17 ಇದು ತಮಿಳುನಾಡು ಭಾಗದಲ್ಲಿ ಹೆಚ್ಚೆಚ್ಚಾಗಿ ಕಂಡು ಬರ್ತು. ಇದು ಕಂಡು ಬಂದ ನಂತರ ಏನಾಯ್ತದೆ ಅಂತಂದ್ರೆ ರೈತರಿಗೆ ಇದನ್ನ ಪ್ರಾರಂಭಿಕ ಹಂತದಲ್ಲಿ ಗುರ್ಸಕ್ಕೆ ಆಗ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಹಿಂಬಾಗ ಎಲ್ಲ ಒಂಥರ ಬೆಳಬೆಳಗಾಗ್ತಾ ಇದೆ, ತುಂಬಾ ಹತ್ತದ ನೋಡಿದ್ರು ಕೂಡ ಗೊತ್ತಾಗೋದಿಲ್ಲ, ಚಟುವಟಿಕೆ ಇರೋದಿಲ್ಲ. ಇವು ಒಂದ್ ಕಡೆ ಕುಳಿತ್ಕೊಂಡ್ಬಿಟ್ರೆ ಚಟುವಟಿಕೆ ಹೆಚ್ಚಿಗೆ ಇರೋದಿಲ್ಲ, ಬೇರೆ ಉಳ್ತರ ಓಡಾಡೋದು ಅಥವಾ ಹಾರಾಟ ಮಾಡೋದು ಕಡಿಮೆ. ಆಮೇಲೆ ಎಲೆ ಮೇಲ್ಭಾಗದಲ್ಲಿ ನೋಡಿದ್ರೆ ಕಪ್ಪು ಮಸಿ. ಯಾಕೆ ಹಿಂಗಾಯ್ತು ಅಂತ ಅಂದ್ಬಿಟ್ಟು ರೈತರಿಗೆ ಗುರುತಿಸಲಿಕ್ಕೆ ಸುಮಾರು ದಿವಸ ಆಯ್ತು. ರೈತರು ಅದನ್ನ ಏನ್ ಮಾಡೋಣ ಅಂತಂದ್ರೆ ಇದನ್ನ ಮಸಿ ರೋಗ ಅಂತ ಕರೆಯರು. ಆಮೇಲೆ ನಾವು ಒಂದು ಕೂಲಂಕುಷವಾಗಿ ನೋಡ್ದಾಗ ಗೊತ್ತಾಯ್ತು ಇದು ಒಂದು ಬಿಳಿ ನೊಣ, ಮತ್ತೆ ಇದನ್ನ ನಾವು ವೈಜ್ಞಾನಿಕವಾಗಿ ಅಳಿರೋಡಿಕಸ್ ರೂಗಿ ಅಪರ್ಕ್ಯುಲೇಟಸ್ ಎಂದು ವೈಜ್ಞಾನಿಕವಾಗಿ ಕರಿತೀವಿ. ಇದು ರಸ ಇರುವ ಒಂದು ಕೀಟ. ಉದಾಹರಣೆಗೆ ನಮ್ಗೆಲ್ಲ ಬಿಳಿ ನೊಣ ಅಂತ ಅಂದ್ಬಿಟ್ಟು ಸಾಕಷ್ಟು ಜನಕ್ಕೆ ರೈತರಿಗೆ ಗೊತ್ತಿದೆ. ಸಾಮಾನ್ಯವಾಗಿ ಈಗ ಹತ್ತಿನಲ್ಲಿ ಕಂಡುಬರ್ತಿತ್ತು, ಮತ್ತೆ ಅದು ಟೊಮೆಟೊ ಇತರ ಬೇರೆ ಬೆಳೆಗಳಲ್ಲಿ ಈ ರಸ ಇರುವ ಕೀಟಗಳಲ್ಲಿ ಬಿಳಿ ನೊಣ ಅಂತ ನಮಗೆ ಪ್ರಾಬ್ಲಮ್ ಗೊತ್ತಿತ್ತು. ಅದು ಇದೇನಪ್ಪಾ ಅಂತಂದ್ರೆ ಇದು ಪ್ರಮುಖವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ, ಅದು ಕೂಡ ಮುಖ್ಯವಾಗಿ ತೆಂಗಿನಲ್ಲಿ. ಅಡಿಕೆಗೂ ಹೆಚ್ಚಿಗೆ ಬರೋದಿಲ್ಲ, ಬಾಳೆಗೆ ಬಂದು ಅಲ್ಲಲ್ಲೇ ಹಾನಿ ಮಾಡ್ತದೆ, ಅದು ತೆಂಗಿಗೆ ಯಥೇಚ್ಛವಾಗಿ ಬಾಧಿಸ್ತಾ ಇದೆ ಸರ್. ಇದು ಮುಖ್ಯವಾಗಿ ಈ ಸೆಂಟ್ರಲ್ ಅಮೆರಿಕದಿಂದ ನಮ್ಮ ಒಂದು ದೇಶಕ್ಕೆ ಬಂದಂತದ್ದು. ಹೌದು, ನಮ್ಮ ದೇಶದ ಯಾವ ರಾಜ್ಯದಲ್ಲಿ ಹೆಚ್ಚು ಹಾನಿಯನ್ನ ಉಂಟು ಮಾಡ್ತದೆ ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ಇದು ಹರಡಿದೆ? ಸರಿ, ಪ್ರಪ್ರಥಮವಾಗಿ ಈ ತಮಿಳುನಾಡು ಭಾಗದಲ್ಲಿ ಕಂಡು ಬಂತು. ಆ ಒಂದು ಭಾಗದಲ್ಲಿ ಒಂದು ತೆಂಗಿನ ತೋಟಗಳು ಏನಿದಾವೆ, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು, ಉದಾಹರಣೆಗೆ ಈ ಬಾಳೆ, ಅಲ್ಲೆಲ್ಲ ಯಥೇಚ್ಛವಾಗಿ ಹಾನಿ ಮಾಡಿ ನಂತರ ಇದು ಕರ್ನಾಟಕ ಮತ್ತೆ ಎಲ್ಲೆಲ್ಲಿ ಇಲ್ಲಿ ಇಲ್ಲಿ ತೆಂಗು ಬೆಳೀತಾರೆ ಆ ಭಾಗದಲ್ಲೆಲ್ಲ ಕೂಡ ಹರಡಿದೆ ಸರ್. ಇದು ಹರಡಿದೆ, ಹರಡಿ ಹಾನಿಯನ್ನ ಯಥೇಚ್ಛವಾಗಿ ಮಾಡ್ತಾ ಇದೆ. ಸಾಮಾನ್ಯವಾಗಿ ಸಣ್ಣ ಗಿಡಗಳಿಗೆ ಬಂತು ಅಂತಂದ್ರೆ ಅತಿಯಾದಂತ ಹೆಚ್ಚಾದಂತ ಬಾಧೆಯನ್ನು ಮಾಡ್ತದೆ. ತಳಗಿನ ಒಂದು ಗರಿಗಳೇನಿದೆ, ಮೂರ್ನಾಲ್ಕು ಗರಿಗಳು ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಕಪ್ಪು ಮಸಿ ರೀತಿ ಬೆಳೆದು ಬಿದ್ದೋಗ್ಬಿಡ್ತವೆ. ಆದ್ರೆ ದೊಡ್ಡ ಗಿಡಗಳು ಏನಿದೆ ಅಂತಂದ್ರೆ ಅಲ್ಲಿ ಕಪ್ಪಾಗ್ತಿರ್ತದೆ, ಕೆಲವು ಸಂದರ್ಭದಲ್ಲಿ ಅದರ ಹಾನಿಯ ಒಂದು ಬಾಧೆ ಕಡಿಮೆ ಆಗ್ತದೆ. ಅದು ಸಣ್ಣ ಗಿಡಕ್ಕೆ ಹೆಚ್ಚಿನ ಬಾಧೆಯನ್ನ ಮಾಡ್ತದೆ ಸರ್. ಇದು ಇದ್ರ ಹಾನಿಯನ್ನು ನಾವು ಗುರುತು ಮಾಡ್ತಕ್ಕಂಥದ್ದು ಹೇಗೆ? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕೆಂತಂದ್ರೆ ಯಾವುದರಿಂದ ಕೀಟ ರೋಗ ಏನೇ ಆಗಲಿ ಮೊಟ್ಟ ಮೊದಲನೇದಾಗಿ ನಾವು ಗುರುತಿಸಬೇಕು, ಇದು ರೋಗನೋ ಇದು ಕೀಟನೋ ಅಥವಾ ಇದು ಒಂದು ಪೋಷಕಾಂಶಗಳಿಂದ ಕೊರತೆಯಾಗಿ ಆಗಿದೆಯೋ. ಆ ರೀತಿ ಗುರುತಿಸಲು ಹೋದ್ರೆ ನಾವು ಅದಕ್ಕೆ ಒಂದು ನಿಖರವಾದಂತಹ ಪರಿಹಾರವನ್ನ ಕಂಡಿದಕ್ಕೆ ಆಗೋದಿಲ್ಲ, ಹೇಳಲಿಕ್ಕೂ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೀವು ಹೇಳಿದ ಪ್ರಶ್ನೆ ಮೊಟ್ಟ ಮೊದಲನೇದಾಗಿ ಎಲೆಗಳು ಎಲ್ಲೆಲ್ಲಿ ಮೇಲ್ಭಾಗ ಅದುವೇ ತಳಗಿನ ಗರಿಗಳು ಏನಿದೆ ಅಲ್ಲೆಲ್ಲ ಕಪ್ಪು ಮಸಿ ಆಗ್ತಾ ಇದೆ ಅಂತಂದ್ರೆ ಎಲೆ ಹಿಂಭಾಗದಲ್ಲಿ ರೈತರು ಹೋಗಿ ನೋಡಿದ್ರೆ ಕಣ್ಣಿಗೆ ನೀರುವ ಕಾಣುತ್ತೆ. ಅಲ್ಲೆಲ್ಲ ಬೆಳ್ಳ ಬೆಳ್ಳಗಾಗ್ತಾ ಇರ್ತದೆ, ಮಾತ್ರ ಒಂಥರ ಮೇಣ ಮೆತ್ತ ಕಾಣ್ತಾ ಇರ್ತದೆ, ಬಿಳಿ ಪುಡಿ ಯಾರೋ ಒಂದು ಧೂಳೀಕರಣ ಮಾಡಿದ್ರೆ ಎಲೆ ಹಿಂಭಾಗ ಕಾಣ್ತಾ ಇರ್ತದೆ. ಅದನ್ನ ಸ್ವಲ್ಪ ಅಲುಗಾಡಿಸಿದ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ಒಂದು ಏನು ಪ್ರೌಢ ಕೀಟಗಳು ಅಲ್ಲಿರೋ ಡಿಗಸ್ ರೂಗಿ ಅಪರ ಕ್ಲಿಟಸ್ ಪ್ರೌಢ ಕೀಟಗಳು ಏನಿದಾವೆ ಅವು ಹಾರಾಟವನ್ನ ಮಾಡ್ತವೆ. ಅವಾಗ ನಾವು ಗೊತ್ತಾಗ್ತದೆ ಇದು ಅಂತ. ಆದ್ರೆ ಇದರ ಹಾನಿ ಗುರುತಿಸೋದು ಇದೊಂದು ರೀತಿ. ಆದ್ರೆ ಕಪ್ಪು ಮಸಿ ಯಾಕೆ ಬಳಕದೆ ಅಂತಂದ್ರೆ ಯಾವಾಗ ತಳಗಿನ ಎಲೆಗಳಲ್ಲಿ ಜಾಗ ಇರೋದಿಲ್ಲ ಅದಕ್ಕೆ ರಸವನ್ನು ಹೀರ್ಲಿಕ್ಕೆ, ಹಾನಿ ಮಾಡ್ಲಿಕ್ಕೆ ಜಾಗನೇ ಇಲ್ಲ ಅಂತ ನಂತರ ಏನ್ ಮಾಡ್ತವೆ ಅಂತಂದ್ರೆ ಮತ್ತೆ ಮಧ್ಯದ ಎಲೆಗಳು ಏನಿದಾವೆ ಅಲ್ಲಿಗೆ ಹಾರು ಹೋಗಿ ಅಲ್ಲಿ ರಸವನ್ನ ಹೀರ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ರಸ ಹೀರುವಾಗ ಏನ್ ಮಾಡ್ತವೆ ಅಂತಂದ್ರೆ ಈ ತಳಗಿನ ಎಲೆಗಳ ಮೇಲೆ ಈ ಸಿಹಿ ಅಂಟೇನಿದೆಯಲ್ಲ ಅದನ್ನ ಹಿಕ್ಕೆ ರೂಪದಲ್ಲಿ ಹಾಕ್ದಾಗ ಆ ಅಂಟೇನಪ್ಪ ಅಂದ್ರೆ ಅದು ಸಿಹಿ ಆಗಿರ್ತದೆ. ಅದಕ್ಕೆ ನಮ್ಮ ವಾತಾವರಣ ಇರುವಂತಹ ಒಂದು ಕಪ್ಪು ಶಿಲೀಂಧ್ರ ಸೂಟಿ ಮೋಲ್ಡ್ ಅಂತ ಕರೀತಾರೆ, ವೈಜ್ಞಾನಿಕವಾಗಿ ಕ್ಯಾಪ್ನೋಡಿಯಂ ಅಂತ ಕರೀತಾರೆ. ಅದೇನಾಗುತ್ತೆ ಎಲ್ಲೆಲ್ಲಿ ಸಿಹಿ ಅಂಟು ಬಿದ್ದಿರ್ತದೆ ಅದ್ಮೇಲೆಲ್ಲ ಈ ಒಂದು ಕಪ್ಪು ಬೂಸ್ಟ್ ಬೆಳಕತ್ತು ಅಂತಂದ್ರೆ ಗಿಡದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿದೆ ಅದು ನಿಂತೋಗ್ತದೆ. ಯಾವ ನಿಂತೋಗ್ತದೆ, ಪತ್ರ ಹರಿತು ಹಸಿರಾಗಿರ್ತದೆ. ನಂತರ ನೋಡ್ ನೋಡ್ತಿದ್ದಂಗೆ ಎಲ್ಲೆಲ್ಲಿ ಕಪ್ಪು ಮಸಿ ಬಳಕಳುತ್ತೆ ಅಲ್ಲಿ ಆ ಒಂದು ಪತ್ರ ಹರಿತು ಉತ್ಪತ್ತಿ ಆಗದಲ್ಲೇ ಎಲೆಗಳು ಹಳದಿಯಾಗಿ ಪ್ರಾರಂಭ ಆಗ್ತವೆ. ಹಳದಿಯಾಗಿ ಪ್ರಾರಂಭ ಆದ ನಂತರ ನಾವು ನೋಡ್ ನೋಡ್ತಿದ್ದಂಗೆ ಅಂತ ಗರಿಗಳು ಒಂದ್ ಎರಡರಿಂದ ಮೂರು ತಿಂಗಳಲ್ಲಿ ಒಣಗಿ ಕೆಳಗೆ ಬಿದ್ದೋಗ್ತವೆ. ಹೀಗೆ ಇದರ ಒಂದು ಹಾನಿಯನ್ನ ನಾವು ಗುರುತನ್ನ ಮಾಡಬಹುದು. ಗಿಡಕ್ಕೆ ಯಾವ ರೀತಿ ಹಾನಿಯನ್ನು ಉಂಟು ಮಾಡುತ್ತೆ? ಗಿಡಕ್ಕೆ ಹಾನಿ ಮಾಡ್ತಾ ಇರೋದಂತಂದ್ರೆ ಪ್ರಮುಖವಾಗಿ ಯಾವಾಗ ನಾವು ಒಂದು ಗಿಡಕ್ಕೆ ನಿರ್ದಿಷ್ಟವಾಗಿ ಇಷ್ಟು ಗರಿಗಳು ಬೇಕು ಅಂತ ಹೇಳ್ತೀವಿ, ಆ ಗರಿಗಳು ಪತ್ರ ಹರಿತನ ಉತ್ಪತ್ತಿ ಮಾಡಿದವ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ. ಹಸಿರು ಭಾಗ ಇಲ್ಲ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ, ಪೋಷಕಾಂಶ ಆಹಾರ ಉತ್ಪಾದನೆ ಆಗೋದಿಲ್ಲ. ಅವಾಗ ಏನ್ ಮಾಡ್ತವೆ, ಗಿಡದ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗ್ತದೆ. ಅವಾಗ ತಳಗಿನ ಗರಿಗಳೇನಿದೆ ಅದೆಲ್ಲ ಒಂದ್ ರೀತಿ ಒಣಗೋಗ್ತವೆ. ಒಣಗೋಗಿ ಮೂರರಿಂದ ನಾಲ್ಕು ಗರಿಗಳು ಯಾವಾಗ ಬಿದ್ದೋಗ್ತವೆ ಆಗ ಉಳಿಕೆ ಏನ್ ಗರಿಗಳಿರ್ತವೆ ಅವಷ್ಟೇ ಆಹಾರ ಉತ್ಪಾದನೆ ಮಾಡಕ್ಕಾಗ್ತದೆ. ಖಂಡಿತವಾಗೂ ಇದು ನಮಗೆ ಕಣ್ಣಿಗೆ ಕಾಣದಲ್ಲೇ ಇರಬಹುದು. ಇಳುವರಿಯ ಒಂದು ಮಟ್ಟ ಸುಮಾರು ಒಂದು 20-30 ಭಾಗ ಒಂದು ಇಳುವರಿ ಹಾನಿ ಆಗಿಯೇ ಆಗ್ತದೆ. ಕಾರಣ ಏನಪ್ಪ ಅಂತಂದ್ರೆ ಎಲೆಗಳು ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಕಾಣದ ರೀತಿಯಲ್ಲಿ ಹಾನಿಯನ್ನ ಮಾಡ್ತಾ ಇದೆ. ಗೊತ್ತೇ ಆಗೋದಿಲ್ಲ, ಅದು ಗೊತ್ತಾಗದಂಗೆ ಹಾನಿ ಸಂಭವಿಸ್ಬಿಡುತ್ತೆ. ಹೌದು ಸರ್. ಈ ನೊಣದ ಜೀವನ ಚಕ್ರದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಕಾರಣ ಏನಪ್ಪ ಅಂತಂದ್ರೆ ಅನೇಕ ರೀತಿಯ ಬಿಳಿ ನೊಣಗಳು ಬೇರೆ ಬೇರೆ ಬೆಳೆಗಳನ್ನು ಬಾಧಿಸ್ತವೆ. ಇಲ್ಲಿ ಇದರ ಜೀವನ ಚಕ್ರ ಕೆಲವು ಸಂದರ್ಭದಲ್ಲಿ 1.5-2 ತಿಂಗಳವರೆಗೂ ತಗೋತದೆ. ಇದನ್ನ ವಿಜ್ಞಾನಿಗಳು ನೋಡಿದ ಪ್ರಕಾರ ಮೊಟ್ಟೆ ಏನ್ ಮಾಡ್ತದೆ ಅಂತಂದ್ರೆ ಎಲೆಯ ಒಂದು ಹಿಂಭಾಗದಲ್ಲಿ ಒಂದು ಸುರುಳಿ ರೀತಿ ಮಾಡ್ಕೊಳತ್ತೆ. ಫಸ್ಟ್ ರಂಗೋಲಿ ಬಿಡುವಾಗ ಯಾವ ರೀತಿ ಒಂದು ಚುಕ್ಕಿಗಳನ್ನು ಹಾಕೋತಾರೆ ನೋಡಿ, ಅದು ಚುಕ್ಕಿ ಒಪ್ಪಾದಿನಲ್ಲಿ ಸುರುಳಿಯನ್ನು ಮಾಡಿಕೊಂಡು ಆ ಒಂದು ಸುರುಳಿ ಒಳಗಡೆ ಮೊಟ್ಟೆಗಳನ್ನು ಅಂಟಿಸ್ಕೊಂಡ್ಬರ್ತದೆ. ಆ ರೀತಿ ಮಾಡ್ತದೆ, ಸುಮಾರು ಮೊಟ್ಟೆಗಳನ್ನ ಒಂದು 25-30 ಒಂದು ಸುರುಳಿಯಲ್ಲಿ ಇಟ್ಟಿರ್ತದೆ. ಮೊಟ್ಟೆಯಿಂದ ಒಡೆದು ಬರಬೇಕು ಅಂತಂದ್ರೆ ಸುಮಾರು ಒಂದು 5-6 ಕೆಲವು ಸಂದರ್ಭದಲ್ಲಿ 7 ದಿನ ತಗೊಳ್ತದೆ. ಆ ಒಂದು ಮೊಟ್ಟೆಯಿಂದ ಒಂದು ಅರೆ ಪ್ರೌಢ ಕೀಟ ಹೊರಗೆ ಬರಬೇಕು ಅಂತಂದ್ರೆ ಅರೆ ಪ್ರೌಢ ಕೀಟ ಬಂದ ನಂತರ ಮೊದಲನೆಯ ಒಂದು ಅರೆ ಪ್ರೌಢ ಕೀಟ ಏನಿದೆ ಅದು ತುಂಬಾ ಚಟುವಟಿಕೆ ಆಗಿರ್ತದೆ, ಓಡಾಡ್ತದೆ. ಯಾಕೆ ಓಡಾಡ್ತದೆ ಅಂತಂದ್ರೆ ಯಾವಾಗ ಹೊರಗೆ ಬಂದ ನಂತರ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಸ್ಥಳ ಬೇಕು ರಸವನ್ನು ಹೀರ್ಲಿಕ್ಕೆ. ರಸ ಹೀರ್ಬೇಕು ಅಂತಂದ್ರೆ ಇದರ ದೇಹದಲ್ಲಿ ಏನೋ ಒಂದು ರಸವನ್ನು ಅಂದ್ರೆ ಕ್ರೋಢೀಕರಿಸುವಂತ ಒಂದು ಭಾಗಗಳಿರ್ತವೆ, ಮತ್ತೆ ರಸ ಹೀರ್ಲಿಕ್ಕೆ ಒಂದು ಸೂಜಿಯ ರೂಪದಲ್ಲಿ ಇವುದರಿಂದ ಒಂದು ಏನು ದೇಹ ರಚನೆ ಆಗಿರ್ತದೆ, ಬಾಯಿ ರಚನೆ ಆಗಿರ್ತದೆ, ರಸವನ್ನು ಹೀರ್ತದೆ. ಅದಕ್ಕೋಸ್ಕರ ಮೃದುವಾದ ಭಾಗವನ್ನು ನೋಡಿಕೊಂಡು ಅದು ಗಿಡಕ್ಕೆ ಚುಚ್ಚಿಕೊಂಡು ರಸವನ್ನು ಹೀರಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ಸುಮಾರು 18-19 ದಿನ ಏನಿದೆ ಅಷ್ಟು ದಿನದವರೆಗೂ ಕೂಡ ರಸವನ್ನು ಹೀರಿ ಒಂದು ಹಾನಿಯನ್ನು ಮಾಡ್ತದೆ. ಆಮೇಲೆ ಮೊದಲ ಹಂತದ ಅರೆ ಪ್ರೌಢ ಕೀಟ ಏನ್ ಚಟುವಟಿಕೆ ಇರ್ತದೆ, ನಂತರ ಬರುವಂತವು ಕ್ರಮೇಣವಾಗಿ ಚಟುವಟಿಕೆಯನ್ನ ಕಡಿಮೆ ಮಾಡ್ಕೋತವೆ. ಆಮೇಲೆ ಅದ್ರ ಮೈ ಮೇಲೆಲ್ಲ ಒಂಥರ ಉಬ್ಬಿದ ರೀತಿ ಆಗಿರ್ತದೆ, ಒಂದು ಹಳದಿ ಹಸಿರು ಬಣ್ಣ ಮಿಶ್ರಿತ ಒಂದು ಅರೆ ಪ್ರೌಢ ಕೀಟ ಅಂತ ಕರಿಬಹುದು. ಆಮೇಲೆ ತುದಿ ಭಾಗಗಳಲ್ಲೆಲ್ಲ ಒಂದು ರೀತಿಯ ಒಂದು ದಾರಗಳ ರೀತಿ ಫಿಲಮೆಂಟ್ಸ್ ಅಂತ ವೈಜ್ಞಾನಿಕವಾಗಿ ಕರೀತಾರೆ, ದಾರದ ರೀತಿ ಇರ್ತದೆ. ಅವು ಚಟುವಟಿಕೆ ಕಡಿಮೆ, ಎಲ್ಲಿರ್ತಾವ ಅಲ್ಲೇ ರಸವನ್ನು ಹೀರಿ ಒಂದು ಸಿಹಿ ಅಂಟನ್ನ ಹಿಕ್ಕೆ ಹಾಕ್ತಾ ಇರ್ತಾವೆ ಸರ್. ನಂತರ ಈ ಪ್ರೌಢ ಕೀಟ, ಪ್ರೌಢ ಕೀಟ ಅಂದ್ರೇನು, ಅದಕ್ಕೆ ರೆಕ್ಕೆ ಉತ್ಪತ್ತಿ ಆಗೋದು. ರೆಕ್ಕೆ ಉತ್ಪತ್ತಿ ಆಗಿದ ಮೊದಲು ಒಂದು ಕೋಶಾವಸ್ಥೆ ಹೋಗುತ್ತೆ, ಅರ ಪ್ರೌಢ ಕೀಟ ಕೋಶಾವಸ್ಥೆಯನ್ನು ಅಲ್ಲೇ ಹೋಗುತ್ತೆ, ಗಿಡದ ಮೇಲೆ ಹೋಗುತ್ತೆ. ಅದು ನೋಡ್ಲಿಕ್ಕೆ ಒಂಥರ ತುಂಬಾ ಉಬ್ಬದಂಗ ಆಗಿರ್ತದೆ, ಕಂದು ಬಣ್ಣ ಇರ್ತದೆ. ಅದು ಸುಮಾರು ಒಂದು 10-11 ದಿನ ಕೋಶಾವಸ್ಥೆಯನ್ನು ಮುಗಿಸಿ ಪ್ರೌಢ ಕೀಟ ಹೊರಗೆ ಬರುತ್ತಾರೆ. ಈ ಪ್ರೌಢ ಕೀಟ ಹೊರಗೆ ಬಂದ ನಂತರ ಇದರಲ್ಲೂ ಕೂಡ ಗಂಡು ಹೆಣ್ಣು ಇದೆ. ಗಂಡು ಹೆಣ್ಣು ಸಮಯಕ್ಕೆ ಒಂದಾದ ನಂತರ ಮತ್ತೆ ಯಥಾ ಪ್ರಕಾರ ಮೊಟ್ಟೆಯನ್ನ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಪ್ರೌಢ ಕೀಟ ಏನ್ ಹೇಳಿದೆ, ಗಂಡು ಹೆಣ್ಣು ಎರಡು ಪ್ರೌಢ ಕೀಟಗಳು ರಸವನ್ನು ಹೀರ್ತವೆ, ಮತ್ತೆ ಅರೆ ಪ್ರೌಢ ಕೀಟಗಳು ರಸವನ್ನು ಹೀರ್ತವೆ. ಒಟ್ಟಿನಲ್ಲಿ ಎಲ್ಲಾ ಹಂತ ಮೊಟ್ಟೆಯನ್ನು ಬಿಟ್ಟು ಎಲ್ಲಾ ಹಂತನೂ ಕೂಡ ಹಾನಿಯನ್ನ ಮಾಡ್ತಾರೆ ಸರ್. ಅರೆ ಇದು ಪ್ರೌಢ ಕೀಟ ಏನ್ ಹೇಳಿದೆ, ಇದು ಸುಮಾರು 22-23 ದಿನ ಬದುಕ್ತದೆ, ಅಷ್ಟು ದಿನ ಕೂಡ ರಸವನ್ನು ಹೀರಿ ಹಾನಿಯನ್ನು ಮಾಡ್ತಾ ಇರ್ತದೆ ಸರ್. ಸೊ ಒಟ್ಟಾರೆ ಇದರ ಒಂದು ಜೀವನ ಚಕ್ರ ಹೇಳಬೇಕು ಅಂತಂದ್ರೆ ಸುಮಾರು ಒಂದು 50-60 ದಿನದಲ್ಲಿ ತನ್ನ ಜೀವನ ಚಕ್ರವನ್ನು ಮುಗಿಸ್ತದೆ, ಮತ್ತೆ ಯಥಾ ಪ್ರಕಾರವಾಗಿ ಮೊಟ್ಟೆ ಇಡ್ತಾ ಇರ್ತದೆ, ಮತ್ತೆ ಅದು ಹೊಸ ಹೊಸವಾಗಿ ಅವರು ಬರ್ತಾ ಇರ್ತದೆ ಸರ್. ಇದು ತೆಂಗಿನ ಬೆಳೆಯನ್ನ ಮಾತ್ರ ಆಶ್ರಯಿಸುತ್ತೋ ಅಥವಾ ಬೇರೆ ಬೆಳೆಗಳನ್ನು ಕೂಡ ಹಾನಿ ಮಾಡುತ್ತೋ ಹೇಗೆ? ರೈತರು ನೋಡೋದು ಕೇವಲ ತೆಂಗಿನ ಮರ ಮಾತ್ರ, ಕಪ್ಪು ಮಸಿ ಆಗಿದೆ ಅಂತ. ಆದ್ರೆ ಅವರು ಸ್ವಲ್ಪ ಅಕ್ಕಪಕ್ಕ ನೋಡಿದ್ರೆ ತೆಂಗೆ ಎಲ್ಲೆಲ್ಲಿ ಈ ಒಂದು ರೂಗೋಸ್ ಬಿಳಿ ನೋಡೋದ ಬಾಧೆ ಇದೆ, ಅಕ್ಕಪಕ್ಕದ ಗಿಡಗಳ ಮೇಲೆ ಏನಾರ ಆಗಿದೆ ಅಂತ ನೋಡಿದ್ರೆ ಸಾಮಾನ್ಯ ಬಾಳೆ ಎಲೆ ಮೇಲೆ ಕೂಡ ಹಾನಿ ಮಾಡ್ತದೆ. ಬಾಳೆ ಮೇಲ್ಮೈ ಭಾಗ ಏನಿದೆ ಎಲೆ ತುಂಬಾ ಕಪ್ಪಾಗಿ ಬಿಡುತ್ತದೆ, ಇವು ಎಲೆ ಎಂಬಾಗ ರಸ ಇರ್ತವೆ. ಆಮೇಲೆ ಅಕ್ಕಪಕ್ಕ ಇರುವಂತ ಮಾವಿನ ಎಲೆಗಳಿರ್ಬೋದು ಅಥವಾ ನೇರಳೆ ಇರ್ಬೋದು ಪೇರ್ಲ ಇರ್ಬೋದು, ಆಮೇಲೆ ಕೆಲವು ಸಂದರ್ಭದಲ್ಲಿ ಪಕ್ಕದಲ್ಲಿ ಮುಸ್ಕಿನ ಜೋಳ ಅದ್ರ ಮೇಲೆ ಕುಳಿತು ಕಡ್ದ ಹೊರತು ಯಾವ್ದ್ರಲ್ಲೂ ಹೆಚ್ಚಿನ ಹಾನಿಯನ್ನು ಮಾಡೋದಿಲ್ಲ ತೆಂಗು ಬಿಟ್ರೆ. ಇವನು ಅಡಿಕೆಲು ಕೂಡ ಬಂದರೂ ಕೂಡ ಹೆಚ್ಚು ಹಾನಿ ಮಾಡೋದಿಲ್ಲ. ಆದ್ರಿಂದ ರೈತರು ಪ್ರಮುಖವಾಗಿ ತೆಂಗನ್ನ ಅವರು ಅವಲಂಬಿಸ್ತದೆ. ಯಾಕೆ ಅಂತಂದ್ರೆ ಅಗಲವಾದಂತ ಎಲೆಗಳು, ಸಾಕಷ್ಟು ಗರಿಗಳು, ಮತ್ತೆ ಯಾವುದೇ ರೀತಿಯ ಒಂದು ಚಟುವಟಿಕೆಗೆ ಅಡೆತಡೆ ಇಲ್ಲ. ಆ ನಿಟ್ಟಿನಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ತೆಂಗನ್ನ ಬಾಧಿಸ್ತದೆ ಸರ್ ಇದು. ಹಾಗಾಗಿ ಬೇರೆ ಬೆಳೆಗಳಲ್ಲಿ ಬಂದರೂ ಕೂಡ ಅಂತ ಏನು ಸಮಸ್ಯೆ ಇಲ್ಲ, ತೆಂಗಿನಲ್ಲಿ ಮಾತ್ರ ಹೆಚ್ಚು ತೊಂದರೆಯನ್ನ ಇದು ನೀಡ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಬಾಳೆನಲ್ಲಿ ಬರುತ್ತೆ ಅನ್ಕೊಳ್ಳಿ, ಬಾಳೆಯಲ್ಲಿ ಬಂದ್ರು ಕೂಡ ಏನಾರ ಒಂದು ಅತಿಯಾಗಿ ಹಾನಿ ಮಾಡ್ತದೆ ಅಂತಂದ್ರೆ ಅಲ್ಲಿ ನಿಯಂತ್ರಣವನ್ನು ನಾವೇನೀಗ ಶಿಫಾರಸಿಗೆ ಮಾಡ್ತೀವಿ ಚರ್ಚೆನಲ್ಲಿ ಅದನ್ನು ಕೂಡ ಮಾಡ್ಕೋಬಹುದು. ಆದ್ರೆ ಬಾಳೆನಲ್ಲಿ ಇದು ಅತಿಯಾದಂತಹ ಹಾನಿಯನ್ನು ಮಾಡ್ತಾ ಇಲ್ಲ, ರೈತರು ಆತಂಕ ಪಡುವಂತ ಒಂದು ಅಗತ್ಯ ಇಲ್ಲ. ಈ ಹೊಸ ಹೊಸ ರೋಗಗಳು, ಹೊಸ ಹೊಸ ಕೀಟಗಳು ಇತ್ತೀಚೆಗೆ ಬರ್ತಾನೆ ಇದಾವೆ, ಸಾಕಷ್ಟು ತೊಂದರೆಯನ್ನು ನಮ್ಮ ಕೃಷಿ ಕ್ಷೇತ್ರದಲ್ಲಿ ನೀಡ್ತಾ ಇರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೂಗಸ್ ಸುರುಳಿ ಬಿಳಿ ನೊಣ ಏನಿದೆಯೋ ಇದು ಕೂಡ ನಮ್ಮ ರೈತರ ನಿದ್ರೆಯನ್ನ ಕೆಡಿಸಿದಂತಹ ಒಂದು ಕೀಟ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡಬೇಕು ಅಂತ ಹೇಳಿ ತಮಗೆ ಯಾಕೆ ಅನ್ನಿಸ್ತು? ತಮ್ಮ ಕೇಂದ್ರದಿಂದ ತಾವು ಏನೆಲ್ಲ ಸಂಶೋಧನೆಯನ್ನ ಮಾಡಿದ್ರಿ, ಏನ್ ಫಲಿತಾಂಶ ಬಂತು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಸರ್, ಈ ಒಂದು ಸಮಸ್ಯೆಗೆ ಒಂದು ಸಂಶೋಧನೆ ಮಾಡಲಿಕ್ಕೆ ಪ್ರಮುಖವಾಗಿ ಆತ್ಮ ಯೋಜನೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಮಂಜುಳಾ ಮೇಡಮ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನನ್ನ ಒಂದು ಫೀಲ್ಡ್ ಕೆಲವು ವಿಸಿಟ್ ಮಾಡಿದಾಗ, ಸರ್ ಈ ತರ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನೋ ಒಂದು ಸಂಶೋಧನೆ ಕೈಗೊಳ್ಬಹುದ ಸರ್ ಅಂತ ಕೇಳಿದಾಗ ಕೈಗೊಳ್ಬಹುದು ಅಂತ ಅಂದಾಗ ಅವರು ಒಂದು ಸಲಹೆ ಕೊಟ್ರು. ಸರ್, ಈಗ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ, ಅವಾಗ ಕೋಕಿಲ ಅಂತ ಮೇಡಮ್ ಇದ್ರು, ಆಮೇಲೆ ಮಧುಸೂದನ್ ಅಂತ ಅಂದ್ಬಿಟ್ಟು ಜಂಟಿ ಕೃಷಿ ನಿರ್ದೇಶಕ ಇದ್ರು, ಇವೆರಡು ಇವರು ತುಂಬಾ ಸಹಕಾರ ಕೊಟ್ರು. ನಂತರ ಡಾಕ್ಟರ್ ಭಾನುಪ್ರಕಾಶ್ ಅಂದ್ಬಿಟ್ಟು ಉಪ ಕೃಷಿ ನಿರ್ದೇಶಕರಿದ್ದಾರೆ, ಆಮೇಲೆ ರವಿ ಸರ್ ಇದ್ದಾರೆ ಜಂಟಿ ಕೃಷಿ ನಿರ್ದೇಶಕರು, ಇವರೆಲ್ಲರ ಒಂದು ಏನೋ ಒಂದು ಉತ್ತೇಜನ ಸಹಕಾರದಿಂದ ಈ ಒಂದು ನಾವು ಸಂಶೋಧನೆ ನಾವು ತಗೊಂಡು ಈಗ ರೈತರಿಗೆ ಒಂದು ಏನೋ ಒಂದು ಸಮಾಧಾನಕರ ಒಂದು ಉತ್ತರ ಹೇಳಲಿಕ್ಕೆ ಖಂಡಿತವಾಗೂ ಕೃಷಿ ಇಲಾಖೆ, ಜಂಟಿ ಕೃಷಿ ನಿರ್ದೇಶಕರ ಇಲಾಖೆ, ಉಪ ಕೃಷಿ ನಿರ್ದೇಶಕರು ಮತ್ತು ಅವರ ಒಂದು ಏನು ಸಿಬ್ಬಂದಿ ಏನಿದ್ದಾರೆ ಅವರ ಒಂದು ಸಹಕಾರನೇ ಕಾರಣ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೀನಿ ಸರ್, ಮತ್ತೆ ಇಚ್ಛೆ ಪಡ್ತೀನಿ ಸರ್. ಈ ರೀತಿ ಒಂದು ಕೈಗೊಂಡಾಗ ನಾವು ಒಂದು ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ಅಲ್ಲಿ ಒಂದು ಸಂಶೋಧನೆ ಕೈಗೊಂಡು ನಂತರ ರೈತರ ತಾಗಿನಲ್ಲೂ ಕೂಡ ಒಂದು ಪರ್ಯಾಯವಾಗಿ ಪಕ್ಕದಲ್ಲೇ ಅಂದ್ರೆ ದುದ್ದ ಏನಿದೆ ಅಲ್ಲಿ ಸಂಶೋಧನೆ ಕೈಗೊಂಡೆ ಸರ್. ಎರಡು ಕಡೆ ಓಡಾಡಿ ಏಕಕಾಲದಲ್ಲಿ ಸಿಂಪರಣೆ ಅಲ್ಲಿ ಮತ್ತೆ ಇಲ್ಲಿ, ಅಲ್ಲಿ ಏನು ಕೀಟಗಳ ಹಾನಿ ಇದೆ ಮತ್ತೆ ಇಲ್ಲಿ ಏನು ಹಾನಿ ಇದೆ, ಎರಡನ್ನೂ ಕೂಡ ನಾವು ಹೋಲಿಕೆ ಮಾಡಿ ನೋಡಿದಾಗ ಎಲ್ಲ ಒಂದೇ ರೀತಿಯ ಒಂದು ಹಾನಿ ಇತ್ತು. ಯಾಕೆಂದ್ರೆ ಎಲ್ಲ ಕಡೆ ಒಂದೇ ತರ ಹರಡಿದೆಯಲ್ಲ ಸರ್. ಹಾಗಾಗಿ ನಾವು ಸಿಂಪರಣೆ ಮಾಡೋಕ್ಕಿಂತ ಮೊದಲು ಕೀಟಗಳ ಸಂಖ್ಯೆ ಏನಿತ್ತು ಅದನ್ನ ನಾವು ಕೀಟಗಳು, ಮೊಟ್ಟೆಗಳು, ಅರೆ ಪ್ರೌಢ ಕೀಟಗಳು, ಪ್ರೌಢ ಕೀಟಗಳು ಇವನ್ನೆಲ್ಲ ನಾವು ಒಂದು ಲೆಕ್ಕ ಹಾಕಿ ಸಿಂಪರಣೆ ಆದ 5 ದಿನ ನಂತರ ಏನಾಯ್ತು, 10 ದಿನ ಆದ ನಂತರ ಏನಾಯ್ತು, ಇವೆಲ್ಲ ನಾವು ಲೆಕ್ಕ ಹಾಕಿದಾಗ ನಮಗೆ ಒಂದು ಸಂಶೋಧನೆ ಫಲಪ್ರದವಾಯಿತು. ಸೊ ಆ ನಿಟ್ಟಿನಲ್ಲಿ ಇದನ್ನು ನಾವು ವಿಸಿ ಫಾರಂ ಮಂಡ್ಯದಲ್ಲಿ ಮೊನ್ನೆ ನಡೆದಂತ ಒಂದು ಕಾರ್ಯಾಗಾರದಲ್ಲಿ ಮಂಡಿಸಿ ಇದನ್ನ ನಮ್ಮ ರೈತರಿಗೆ ಅನುಕೂಲ ಅಂತ ಅಂದ್ಬಿಟ್ಟು ಸರ್ ಈಗ ನಮ್ಮ ಏನು ಆಕಾಶವಾಣಿ ಮುಖಾಂತರ ರೈತರಿಗೆ ಹಂಚಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಆಮೇಲೆ ಇಲ್ಲಿ ಅನೇಕ ರೀತಿಯ ಪರಿಕರಗಳನ್ನು ನಾವು ಪ್ರಯೋಗ ಮಾಡೋದು. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು. ಯಾಕೆಂತಂದ್ರೆ ಈ ರೋಗಸ್ ಬಿಳಿನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಯಾವುದೇ ರಾಸಾಯನಿಕ ಸಿಂಪರಣೆ ಮಾಡಿದ್ರು ಕೂಡ ಕಂಟ್ರೋಲ್ ಆಗುತ್ತೆ. ಹೌದು, ಆದ್ರೆ ಮತ್ತೆ ಅದು ಹರಡುತ್ತೆ ಪರಿಣಾಮಗಳು ಕೂಡ ಪರಿಣಾಮಗಳಾಗ್ತವೆ. ಆದ್ರಿಂದ ನಾವೇನ್ ಮಾಡೋದು, ಎಷ್ಟು ಸಾಧ್ಯ ಅಷ್ಟು ಪರಿಸರ ಸ್ನೇಹಿ ವಿಧಾನಗಳನ್ನು ತಗೊಂಡು, ಉದಾಹರಣೆಗೆ ನಾವು ಅನೇಕ ರೀತಿಯ ಒಂದು ಶಿಲೀಂಧ್ರ ಅಂದ್ರೆ ಕೀಟ ರೋಗಕಾರಕ ಶಿಲೀಂಧ್ರಗಳು, ಕೀಟಗಳಿಗೆ ರೋಗವನ್ನ ಉಂಟು ಮಾಡುವಂತಹ ಕೆಲವು ಶಿಲೀಂಧ್ರಗಳು, ಉದಾಹರಣೆಗೆ ಬೇವರೆ ಬೆಸ್ಯಾನ, ಮೆಟರೈಸಿಯಂ ಅಂತ ಇದೆ, ಮತ್ತೆ ಲಿಕ್ಯಾನಸಿಲೇಮ್ ಅಂತ ಇದೆ, ಐಸರಿಯಾ ಫಿಮಸೊರೋಸಿಯಾ ಅಂತ ಇದೆ. ಇವನ್ನೆಲ್ಲ ಪ್ರಯೋಗ ಮಾಡಿ ಲಿಕ್ಯಾನಸಿಲಿಯಂ ಲಿಕ್ಯಾನಿ, ಇದು ಮೊದಲು ವರ್ಟಿಸಿಲಿಯಂ ಲಿಕ್ಯಾನಿ ಅಂತ ಮಾರಾಟ ಆಗ್ತಾ ಇತ್ತು ಸರ್. ಇದನ್ನ ಸಾಮಾನ್ಯವಾಗಿ ಮೃದು ದೇಹ ಇರುವಂತಹ ಕೀಟಗಳ ನಿಯಂತ್ರಣಗೋಸ್ಕರ ಇದನ್ನ ಮೊದಲೇ ಶಿಫಾರಸಿತ್ತು. ನಾವು ಇದನ್ನು ಕೂಡ ನಾವು ಒಂದು ಈ ಬಿಳಿ ನೊಣದ ಮೇಲೆ ಪ್ರಯೋಗ ಮಾಡಿದಾಗ 5 ದಿನಗಳಲ್ಲಿ ಕೀಟಗಳ ಚಟುವಟಿಕೆ ಕಡಿಮೆ ಆಯಿತು. ಮೊಟ್ಟೆಗಳ ಮೇಲೆ ಅರೆ ಪ್ರೌಢ ಕೀಟ, ಪ್ರೌಢ ಕೀಟ ಇದ್ರ ಮೇಲೆ ಸಿಂಪರಣೆ ಮಾಡಿದಾಗ ಏನಾಯ್ತು, ಕೀಟಗಳ ಚಟುವಟಿಕೆ ಕಡಿಮೆ ಆಯಿತು. 10 ದಿನದ ನಂತರ ನಾವು ಅದನ್ನ ಪ್ರಯೋಗದಲ್ಲಿ ನೋಡಿದಾಗ ಅದ್ರ ಮೇಲೆಲ್ಲ ಒಂದು ಶಿಲೀಂಧ್ರದ ಒಂದು ಇದು ಬೂಸ್ಟ್ ಬೆಳವಣಿಗೆ ಆಗಿತ್ತು. ಅರೆ ಪ್ರೌಢ ಕೀಟ ಮೇಲೆ ಬೆಳೆದಿತ್ತು, ಮೊಟ್ಟೆಗಳು ಮೇಲೂ ಕೂಡ ಬೆಳೆದಿತ್ತು, ಆಮೇಲೆ ಪ್ರೌಢ ಕೀಟಗಳ ಮೇಲೂ ಕೂಡ ಬೆಳವಣಿಗೆ ಆಗಿತ್ತು. ಅವಾಗ ನಮಗೆ ಏನಪ್ಪ ಅನುಕೂಲ ಆಯ್ತು ಅಂತಂದ್ರೆ ನೋಡಿ, ಈ ರೀತಿ ಬೆಳವಣಿಗೆ ಆದ್ರೆ ನಾವು ಜೀವ ಇರುವಂತಹ ರೋಗಕಾರಕ ಶಿಲೀಂಧ್ರವನ್ನು ನಾವು ಸಿಂಪರಣೆ ಮಾಡಿದಾಗ ಅದೇನಾಗುತ್ತೆ, ಆ ಕೀಟಗಳಿಗೆ ರೋಗವನ್ನು ಉಂಟು ಮಾಡಿ ಮತ್ತೆ ಗಾಳಿ ಬೀಸಿದಾಗ ಅದು ಇದರೆ ಆರೋಗ್ಯವಾಗಿರುವಂತಹ ಕೆಲವು ಬಿಳಿ ನೊಣಗಳ ಮೇಲೆ ಬಿದ್ದಲೂ ಕೂಡ ಅಲ್ಲಿ ಅದು ಚರ್ಮ ರೋಗವನ್ನು ಹರಡಿ ನಿಯಂತ್ರಣ ಮಾಡುತ್ತೆ ಅಂತ ಒಂದು ಮೊದಲೇ ನಮಗೆ ಖಾತ್ರಿ ಒಂದು ಇತ್ತು ಬೇರೆ ಬೆಳೆಗಳಲ್ಲಿ ಮಾಡಿದಂತ ಸಂಶೋಧನೆ. ಅದನ್ನ ನಾವು ಇಲ್ಲಿ ಮಾಡಿದಾಗ ಏನಾಯ್ತು, ಅದು ಫಲಪ್ರದವಾಯಿತು. ಸೊ ಆ ನಿಟ್ಟಿನಲ್ಲಿ ನಮಗೆ ರೈತರಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇದು ಲಿಕ್ಯಾನಿ ಸಿಲಿಯಂ ಲಿಕ್ಯಾನಿ ಅಥವಾ ಒಟ್ಟಿ ಸಿಲಿಯಂ ಲಿಕ್ಯಾನಿ ಅಂತ ಎರಡು ಒಂದೇ. ಇದನ್ನ ದಯವಿಟ್ಟು ಇಲ್ಲಿ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಸಣ್ಣ ಗಿಡಗಳಿಗೆ, ಯಾಕೆಂದ್ರೆ ದೊಡ್ಡ ಗಿಡಗಳೇ ಸಿಂಪರಣೆ ಮಾಡಕ್ ಆಗೋದಿಲ್ಲ. ಸಣ್ಣ ಗಿಡಗಳು ಏನಿದೆ ಇದಕ್ಕೆ ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಎಂಬ ಒಂದು ಕೀಟ ರೋಗಕಾರಕ ಶಿಲೀಂಧ್ರವನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಹಾಕಿ, ಅದ್ ಜೊತೆಗೆ ಒಂದು 1/4 ಮಿಲಿ ಸೋಪಿನ ನೀರು ಅಥವಾ ಸಿಗ್ಲಿ ಅಂತಂದ್ರೆ ಟ್ವೀನ್ 80 ಅಂತ ಅಂದ್ಬಿಟ್ಟು ಒಂದು ಲಿಕ್ವಿಡ್ ದ್ರಾವಣ ಸಿಗುತ್ತೆ, ಅದನ್ನ 1 ಲೀಟರ್ 1 ಮಿಲಿ. ಈಗ 1 ಲೀಟರ್ ನೀರು ತಗೊಂಡ್ರೆ 5 ಗ್ರಾಂನಷ್ಟು ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಶಿಲೀಂಧ್ರ ದ್ರಾವಣ, ಮತ್ತೆ ಒಂದು 1 ಮಿಲಿ ಟ್ವೀನ್ 80 ಅನ್ನೋದೊಂದು ದ್ರಾವಣ, ಟ್ವೀನ್ 80 ಸಿಗ್ಲಿಲ್ಲ ಅಂತಂದ್ರೆ 1/4 ಮಿಲಿಯಷ್ಟು ಸೋಪಿನ ಒಂದು ದ್ರಾವಣ. ಈ ಮಿಶ್ರ ಮಾಡಿ ಎಲ್ಲ ಹಿಂಬಾಗಿ ಸಿಂಪರಣೆ ಮಾಡಿ ಸಾಕು. ಇವು ಸಿಂಪರಣವಾಗಿ ಹಾರಾಟ ಮಾಡಿದ್ರು ಕೂಡ ಮತ್ತೆ ಹೋಗಿ ಅಲ್ಲೇ ಕುಳಿತ್ಕೋತವೆ, ಅವಾಗ ಈ ರೋಗಾಣುಗಳು ಮೈ ಮೇಲೆಲ್ಲ ಅಂಟ್ಕೊಂಡು ಅದಕ್ಕೆ ರೋಗವನ್ನು ಹರಡ್ತವೆ. ಮತ್ತೆ ಇದನ್ನ ಸಾಮಾನ್ಯವಾಗಿ ಸಿಂಪರಣೆ ಮಾಡುವಂತ ಒಂದು ರೀತಿ ಏನಪ್ಪ ಅಂತಂದ್ರೆ, ಈ ಸಂಜೆ ಹೊತ್ತು ಮಾಡಿದ್ರೆ ಒಳ್ಳೇದು, ಯಾಕೆಂತಂದ್ರೆ ಶಿಲೀಂಧ್ರಗಳು ಬದುಕಿರೋದ್ರಿಂದ. ಆಮೇಲೆ ಇದನ್ನ ಸಂಜೆ ಹೊತ್ತು ಸಿಂಪರಣೆ ಮಾಡಿದ್ರು ಕೂಡ ಒಳ್ಳೇದು. ಯಾವಾಗಲೂ ಕೂಡ ಈ ಪವರ್ ಆಪರೇಟರ್ ಸ್ಪ್ರೇಯರ್ ಬರ್ತಾ ನೋಡಿ, ಅದು ಭಾರಿ ಒಳ್ಳೇದು. ಯಾಕೆಂದ್ರೆ ಒಂದ್ಸರಿ ಸ್ಪ್ರೇ ಮಾಡಿ ಸುಮಾರು 30 ಅಡಿ ಎತ್ತರದವರೆಗೂ ಹೋಗುತ್ತೆ. ಸೊ ನಮ್ಮ ಉದ್ದೇಶ ಏನು, ಸಿಂಪರಣೆ ಮಾಡಿ ಎಲೆ ಮೇಲೆಲ್ಲ ಒಂದು ರೋಗಾಣುಗಳು ಬಳ್ಕೊಂಡ್ರೆ ಯಾವಾಗ ಒಂದು ಹೊಸದಾಗಿ ಪ್ರೌಢ ಕೀಟಗಳು ಹೋಗಿ ಕುಳಿತ್ಕೋತವೆ ಅದಕ್ಕೆ ರೋಗ ಅಂಟ್ಕೊಳ್ಳುತ್ತೆ. ಆಮೇಲೆ ಅವು ಇನ್ನೊಂದ್ ಕಡೆ ಹಾರೋದ್ರೆ ಇನ್ನೊಂದ್ ಕಡೆ ರೋಗವನ್ನು ತಾವೇ ಹರಡ್ತವೆ. ಆದ್ರಿಂದ 1 ಅಥವಾ 2 ಸಾರಿ ಸಾಧ್ಯವಾದ್ರೆ ಇದನ್ನ ಸಿಂಪರಣೆ ಮಾಡಿಕೊಂಡ್ರೆ, ಉದಾಹರಣೆಗೆ ಈಗ ಶೀತ ವಾತಾವರಣ ಇದೆ, ಈ ಒಂದು ಶೀತ ವಾತಾವರಣ ಏನಿದೆ ಪ್ರೌಢ ಕೀಟಗಳಿಗೆ ಶಿಲೀಂಧ್ರಗಳ ಬೆಳವಣಿಗೆ ಅನುಕೂಲ ಆಗ್ತದೆ ಸರ್. ಆ ನಿಟ್ಟಿನಲ್ಲಿ ಈ ಸಿಂಪರಣೆವನ್ನು ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಎಲ್ಲೆಲ್ಲಿಗ ಒಂದು ಲಿಕ್ಯಾನಿ ಸಿಗೋದಿಲ್ಲ ಅನ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ನಾವು ಬೇವಿನಯುಕ್ತ ಕೀಟನಾಶಕಗಳು ಇದಾವೆ, ಅದನ್ನು ಕೂಡ ನಾವು ಪರಿಸರ ಸ್ನೇಹಿ ತಿಳ್ಕೊಂಡಿರೋದ್ರಿಂದ ನಾವು ಬೇವಿನಿತ್ಯ ಕೆಲವು ಕೀಟನಾಶಕಗಳನ್ನು ಕೂಡ ನಾವು ಪ್ರಯೋಗ ಮಾಡಿದ್ದೀವಿ. ಉದಾಹರಣೆಗೆ ಅಜಾಡ್ರೆಕ್ಟಿನ್ ಅಂತ ಅಂದ್ಬಿಟ್ಟು ಮೂರು ರೀತಿಯಲ್ಲಿ ಸಿಗ್ತದೆ, ಅದನ್ನು ಪ್ರಯೋಗ ಮಾಡಿದ್ದೀವಿ. ಆಮೇಲೆ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ ಇದನ್ನು ಕೂಡ ಪ್ರಯೋಗ ಮಾಡಿದ್ದೀವಿ. ಆಮೇಲೆ ಬೇವಿನ ಬೀಜ ಕಷಾಯ ಇದನ್ನು ಕೂಡ ನಾವು ಪ್ರಯೋಗ ಮಾಡಿದ್ದೀವಿ ಸರ್. ಈಗ ನಾವು ರೈತರು ಶಿಫಾರಸ್ ಮಾಡ್ತಿರೋದು ಏನಪ್ಪ ಅಂತಂದ್ರೆ, ಈಗ ಅಜಾಡ್ರೆಕ್ಟಿನ್ ಅದನ್ನ 10,000 ppm ಅಂತ ಕರಿತೀವಿ, ಶೇಕಡ 1 ಅಜಾಡ್ರೆಕ್ಟಿನ್ ಸಿಗ್ತದೆ. 1 liter ನೀರಿಗೆ 2 ml ಹಾಕಿ ಎಲೆ ಹಿಂಭಾಗಕ್ಕೆ ಸಿಂಪಡಣೆ ಮಾಡಿದ್ರೆ ಎಲ್ಲಾ ರೀತಿಯ ಒಂದು ಜೀವನ ಚಕ್ರ ಏನಿದೆ, ಈಗ ಮೊಟ್ಟೆ, ಮರಿಗಳು, ಅರೆ ಪ್ರೌಢ ಕೀಟ, ಪ್ರೌಢ ಕೀಟ ಎಲ್ಲಗೂ ಕೂಡ ಒಂದು 5-6 ದಿನಗಳಲ್ಲಿ ಅವು ನಶಿಸಿ ಹೋಗ್ತಾರೆ. ನಮ್ಗೆ ಒಂದು 50-60% ಫಲಿತಾಂಶ ಫಲಪ್ರದವಾಗಿ ಬಂದಿದೆ, ಅಷ್ಟು ಸಾಕು. ಯಾಕೆಂತಂದ್ರೆ ಸಿಂಪಡಣೆಗೆ ಏನು ಇರಲಿಲ್ಲ, ಜೊತೆಗೆ ಇದನ್ನ ಮಾಡಿದ ರೈತರು ಮಾಡ್ಕೊಳಕ್ ಒಂದು ಅನುಕೂಲ ಆಗಿದೆ ಸರ್. ರೈತರಿಗೆ ಈಗ ಒಂದ್ ಪ್ರಶ್ನೆ ಬರುತ್ತೆ, ದೊಡ್ಡ ಗಿಡಗಳಿಗೆ ಏನ್ ಮಾಡೋದು? ಹೌದಲ್ವರ, ದೊಡ್ಡ ಗಿಡಗಳಿಗೆ ಏನ್ ಮಾಡಿ ಅಂತಂದ್ರೆ, ಈಗ ತೆಂಗಿನಕಾಯಿ ಕೀಳುವಾಗ ಹತ್ತಿದಾಗ ಒಂದು ಗಣೇಶ್ ಪ್ರೇರಣೆ ಸಿಗುತ್ತೆ, ಸಣ್ಣದು, ಒಂದ್ 2-3 liter ಇಡ್ಸೋದು, ಅದನ್ನ ಬೆನ್ನಿಗೆ ಕಟ್ಕೊಂಡು ಹತ್ತಿದಾಗ ಅಲ್ಲೇ ಸುಮ್ನೆ ಎಲೆ ಮೇಲೆ ಎಲ್ಲ ಸ್ವಲ್ಪ ಹೊಡೆದ್ಬಿಟ್ರೆ ಸಾಕು. ಏನು ಸಮಾನಾಂತರವಾಗಿ ಸಿಂಪಡಣೆ ಮಾಡೋದು ಬೇಕಾಗಿಲ್ಲ, ಎಲ್ಲೆಲ್ಲಿ ನಿಮ್ಗೆ ಅಲ್ಲಿ ನೋಡೋದು ಸಾಕು, ಅಲ್ಲಿರೋಂತ ಕೀಟಗಳಿಗೆ ರೋಗ ಹರಡಿ ತಾನೇ ಅದು ಹರಡಿ ನಾಶ ಆಗ್ತದೆ. ಈ ವರ್ಟಿಸಿಲಿಯಂ ಲಿಕ್ಯಾನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಗುತ್ತೆ ನಮಗೆ ಸಾಮಾನ್ಯ ಸರ್? ಇದನ್ನ ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಮಾಡ್ತಾ ಇದಾರೆ, ಆಮೇಲೆ ಕೃಷಿ ವಿಶ್ವ ಬೆಂಗಳೂರಿನಲ್ಲೂ ಸಿಗ್ತಾ ಇದೆ, ಮತ್ತೆ ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲೂ ಕೂಡ ಈಗ ನಾವು ಇದನ್ನ ನಾವು ಉತ್ಪತ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ ಸರ್. ಆಮೇಲೆ ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ರಿಸೋರ್ಸ್ ಅಂತ ಏನು ಬೆಂಗಳೂರಿನಲ್ಲಿದೆ ಅಲ್ಲೂ ಸಿಗ್ತಾ ಇದೆ. ಒಟ್ಟಿನಲ್ಲಿ ರೈತರಿಗೆ ಒಂದು ಮಾಹಿತಿ ಬೇಕು ಅಂತಂದ್ರೆ ಎಲ್ಲಿ ಬೇಕಾದ್ರೂ ಸಿಗ್ತದೆ, 1-2 ಸಾರಿ ಮಾಡ್ತು ಅಂತಂದ್ರೆ ಕ್ರಮೇಣವಾಗಿ ಒಂದು ಕೀಟದಾವಳಿ ಕಡಿಮೆ ಆಗುತ್ತೆ. ಈಗ ನಮ್ಮ ರೈತರಿಗೆ ಈ ತಾಂತ್ರಿಕತೆಯನ್ನು ತಲುಪಿಸುವ ನಿಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಜೊತೆ ಅಥವಾ ಕೃಷಿ ಇಲಾಖೆ ಜೊತೆ ಸೇರಿ ತಲುಪಿಸ್ತಕ್ಕಂಥ ಏನಾದರೂ ಯೋಜನೆ ಕಾರ್ಯಕ್ರಮ ನಿಮ್ಮ ಮುಂದೆ ಇದೆಯಾ? ನಮ್ಮ ಕೆಲಸ ಏನಿರ್ತದೆ, ಸಂಶೋಧನೆ ಮಾಡೋದಿರ್ತದೆ, ಅದನ್ನ ರೈತರಿಗೆ ತಲುಪಿಸೋದು ಇಲಾಖೆಗಳ ಕರ್ತವ್ಯ ಆಗಿರ್ತದೆ ಸರ್. ಈ ನಿಟ್ಟಿನಲ್ಲಿ ನಾನು ಒಂದು ತೋಟಗಾರಿಕಾ ಉಪನಿರ್ದೇಶಕರನ್ನು ಭೇಟಿ ಮಾಡಿ ಈ ಒಂದು ವರ್ಟಿಸಿಲಿಯಂ ಲಿಕ್ಯಾನಿ ಅಥವಾ ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಏನಿದೆ ಇದನ್ನ ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದನ್ನ ಉತ್ಪನ್ನ ಮಾಡಲಿಕ್ಕೆ ನಮ್ದೊಂದು ಸ್ಕೀಮ್ ಇದೆ ಸರ್. ಅದಕ್ಕೆ ಒಂದು ಧನ ಸಹಾಯವನ್ನ ಇವ್ರ ಕಡೆಯಿಂದ ತಗೊಂಡು ಅಲ್ಲಿ ಉತ್ಪತ್ತಿ ಮಾಡಿ ಮತ್ತೆ ಅವರ ಜೊತೆಗೂಡಿ ನಾವು ರೈತರ ತಾಕಿನಲ್ಲಿ ಈಗ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಸಂಶೋಧನಾ ಕೇಂದ್ರಗಳಿದಾವೆ, ಮತ್ತೆ ಕೃಷಿ ಇಲಾಖೆಗಳಿದಾವೆ, ಅವ್ರ ಜೊತೆ ಒಟ್ಟು ಒಡಗೂಡಿ ಒಂದು ಧನ ಸಹಾಯವನ್ನ ನಾವು ಇಲಾಖೆಯಿಂದ ಪಡ್ಕೊಂಡು ನಾವು ಇದನ್ನು ಉತ್ಪತ್ತಿ ಮಾಡಿ ಮುಂಚೂಣಿ ಪ್ರಾತ್ಯಕ್ಷೆಯನ್ನು ಕೈಗೊಂಡು ರೈತರಿಗೆ ಮನದಟ್ಟನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ತೋಟಗ ಇಲಾಖೆ ಅಧಿಕಾರಿಗಳನ್ನು ನಾನು ಸಂಪರ್ಕ ಮಾಡಲಿಕ್ಕೆ ಆಲೆಯ ಒಂದು ಪ್ರಯತ್ನ ಮಾಡಿದ್ದೀನಿ ಸರ್. ಈಗ ಈ ತಾಂತ್ರಿಕತೆ ಮತ್ತೆ ಇದರ ಬೇಕಾದಂತಹ ಪರಿಕರಗಳ ಬಗ್ಗೆ ರೈತರು ಯಾರನ್ನ ಭೇಟಿ ಮಾಡಬೇಕಾಗುತ್ತೆ, ಯಾರಿಂದ ಹೆಚ್ಚಿನ ಮಾಹಿತಿ ದೊರಕುತ್ತೆ? ಮೊಟ್ಟ ಮೊದಲನೇ ಬಾರಿಗೆ ರೈತರು ಏನ್ ಮಾಡಬೇಕು ಅಂತಂದ್ರೆ ತೋಟಗಾರಿಕೆ ಇಲಾಖೆಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು, ಆಮೇಲೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾ ಇರ್ತಾರೆ. ಈಗ ಒಂದು 15 ದಿನಕ್ಕೆ ಒಮ್ಮೆ ಅಂದ್ರೆ ಮೊದಲನೇ ಸೋಮವಾರ 3ನೇ ಸೋಮವಾರ ನಮ್ಮ ಕೃಷಿ ಮಹಾವಿದ್ಯಾಲಯದ ಎಲ್ಲ ವಿಜ್ಞಾನಿಗಳು ಕೂಡ ರೈತ ಸಂಪರ್ಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಅವ್ರು ನೇರವಾಗಿ ಇಂಥದ್ದೆಲ್ಲ ಕೇಳ್ತು ಅಂತಂದ್ರೆ ಅವ್ರು ಸಂಬಂಧಪಟ್ಟಂತ ಒಂದು ಅಧಿಕಾರಿಗಳಿಗೆ ಒಂದು ಮೊಬೈಲ್ ನಂಬರ್ ಇರ್ಬೋದು ಅಥವಾ ಮಾಹಿತಿಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ತಗೊಂಡು ರೈತರು ಮುಂದುವರಿಬಹುದು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ನಮ್ಮ ಕೆಳಗರು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ ಸರ್? ನನ್ನ ನಂಬರ್ ಕೊಡ್ತೀನಿ, 9444900 5745646 ಇನ್ನೊಮ್ಮೆ ಹೇಳ್ತೀನಿ ಸರ್, 9444900576 ಇದು ಡಾಕ್ಟರ್ ಬಿ ಎಸ್ ಬಸವರಾಜ್ ಅವರ ಸಂಪರ್ಕ ಸಂಖ್ಯೆ. ತೆಂಗನ್ನ ಬಾಧಿಸ್ತಾ ಇರತಕ್ಕಂತಹ ರೂಗಸ್ ಸುರುಳಿ ಅಥವಾ ಬಿಳಿ ನೊಣ ಏನಿದೆಯೋ ಇದರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನೀವು ಅವರನ್ನ ಸಂಪರ್ಕವನ್ನ ಮಾಡಬಹುದು. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ತೆಂಗನ್ನ ಬಾಧಿಸ್ತಾ ಇರತಕ್ಕಂತಹ ಬಿಳಿ ನೊಣವನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡಬಹುದು ಅನ್ನುವಂತ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ

ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6 ಗಂಟೆ. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480030041. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳಿ ಈಗ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ ಎಂ ಶಿವಕುಮಾರ್ ಮತ್ತು ಮೋಹನಾಕ್ಷಿ ಹೆಚ್ ಅವರಿಂದ. 6:51 ಚಿತ್ರಗೀತೆಗಳ ಪ್ರಸಾರ. 9:00 ಯುವವಾಣಿಯಲ್ಲಿ ಬೆಂಗಳೂರು ಕೇಂದ್ರದಿಂದ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿಜಯಪುರ ಜಿಲ್ಲೆಯ ನಿಖಿಲ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಡಾಕ್ಟರ್ ಬಸವರಾಜ್ ಬಿ ಉಟ್ಟಂಗಿ ಅವರ ಚಿಂತನ. 6:20 ಸ್ತುತಿ ಮಲ್ಲಿಕ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಕೇಂದ್ರದಿಂದ ವಿಕಾಸ ಅಕಾಡೆಮಿ ಕಲಬುರಗಿ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು